ಮುನ್ಸೂಚನೆ, ನೀರು ಸಂಗ್ರಹಿಸಲು ಬೈರಗೊಂಡಲುವಿನಲ್ಲಿ ಜಲಾಶಯ ನಿರ್ಮಾಣ. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ, ಸಮರ್ಥಿಸಿಕೊಂಡ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್. ರಾಜ್ಯದ ವಿವಿಧೆಡೆ 11ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಬೆಂಗಳೂರಿನ ಟಿಪ್ಪು ಅರಮನೆಯಲ್ಲಿ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ 102.2 MHz. ಈಗ ವೇಳೆ ಸರಿಯಾಗಿ 6:50:30. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಪ್ರೀತಿಯ ಕೇಳುಗರಿಗೆ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತು ಬಾನುಲಿ ಸರಣಿಯಲ್ಲಿ ಮಣ್ಣಿನ ಆರೋಗ್ಯಕ್ಕಾಗಿ ಹಸಿರೆಲೆ ಗೊಬ್ಬರಗಳು, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಮೋದ್ ಜಿ ಅವರೊಂದಿಗೆ ಸಂದರ್ಶನವನ್ನ ಆಲಿಸಬಹುದು. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯಕ್ಕಾಗಿ ಹಸಿರೆಲೆ ಗೊಬ್ಬರಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಯಾವುದೇ ಬೆಳೆಯಾಗಲಿ ಅದು ಚೆನ್ನಾಗಿ ಬರಬೇಕು ಅಂತ ಹೇಳಿದರೆ ನಮ್ಮ ಮಣ್ಣಿನಲ್ಲಿ ತಾಕತ್ತಿರಬೇಕು ಅಂತ ಹೇಳಿ ಹೇಳ್ತಾರೆ. ಮಣ್ಣಿನಲ್ಲಿ ತಾಕತ್ತಿರಬೇಕು ಅಂತ ಅಂದರೆ ಮಣ್ಣು ಫಲವತ್ತತೆಯಿಂದ ಕೂಡಿರಬೇಕು ಅಂತ ಹೇಳಿ. ಮಣ್ಣು ಫಲವತ್ತತೆಯಿಂದ ಕೂಡಿರಬೇಕು ಅಂತ ಹೇಳಿದರೆ ನೈಸರ್ಗಿಕವಾಗಿಯೂ ಕೂಡ ಒಂದಷ್ಟು ಫಲವತ್ತತೆ ಅನ್ನುವಂಥದ್ದು ಇರುತ್ತೆ. ಅದರ ಜೊತೆಗೆ ಪ್ರತಿ ವರ್ಷವೂ ಕೂಡ ನಾವು ಬೆಳೆಯನ್ನು ಏನು ಬೆಳಿತೀವೋ ಆ ಕಾರಣಕ್ಕಾಗಿ ಮತ್ತೆ ಮತ್ತೆ ಅದರ ಫಲವತ್ತತೆಯ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತನ್ನು ನೀಡಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಚಟುವಟಿಕೆಗಳನ್ನು ಮಾಡಬೇಕಾಗತ್ತೆ. ಒಂದು ಹಂತದವರೆಗೂ ಕೂಡ ನಾವು ಇದನ್ನು ನಿರಂತರವಾಗಿ ಮಾಡ್ತಾ ಇದ್ವಿ. ಆದರೆ ಕಳೆದ ಒಂದು 20-30 ವರ್ಷಗಳಲ್ಲಿ ಆದಂತಹ ಬದಲಾವಣೆಯ ಕಾರಣದಿಂದಾಗಿ ಇವತ್ತು ಮಣ್ಣಿನ ಫಲವತ್ತತೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಬೆಳೆಯನ್ನು ಬೆಳೆಯುವತ್ತ ಅಷ್ಟೇ ಹೆಚ್ಚು ಕೇಂದ್ರೀಕರಣವನ್ನು ಮಾಡ್ತಾ ಇದ್ದೀವೋ ಹೊರತು ಮಣ್ಣಿನ ಫಲವತ್ತತೆಯ ಬಗ್ಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಗ್ತಾ ಇಲ್ಲ. ರಾಸಾಯನಿಕ ಗೊಬ್ಬರಗಳು ದೊರಕುತ್ತೆ ಅನ್ನುವಂಥ ಕಾರಣಕ್ಕೆ ರಾಸಾಯನಿಕ ಗೊಬ್ಬರಗಳನ್ನು ತಂದು ಹಾಕುವಂಥದ್ದು, ಒಳ್ಳೆ ಇಳುವರಿಯನ್ನು ಪಡೆಯುವಂಥದ್ದು, ಇದಿಷ್ಟೇ ಇವತ್ತು ಕೃಷಿಯಲ್ಲಿ ಆಗಿರ್ತಕ್ಕಂತಹ ಪರಿಪಾಠ ಆಗಿದೆ. ಆದರೆ ಈ ಒಂದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿದರೆ ಪ್ರಸ್ತುತ ಪರಿಸ್ಥಿತಿಗಂತೂ ಕೂಡ ಈ ಹಸಿರೆಲೆ ಗೊಬ್ಬರಗಳೇ ಆಧಾರ ಅನ್ನುವಂಥದ್ದನ್ನು ವಿಜ್ಞಾನಿಗಳು ಹೇಳ್ತಾರೆ. ಅದು ವಾಸ್ತವವೂ ಕೂಡ ಹೌದು. ಮಣ್ಣಿನ ಫಲವತ್ತತೆಯ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಕ್ರಮಗಳು ಇದ್ದಾವೆ. ಆದರೆ ಇವತ್ತು ಈ ಅನೇಕ ಮತ್ತು ವಿವಿಧ ಕ್ರಮಗಳನ್ನು ಅನುಸರಿಸದ ಮಟ್ಟಕ್ಕೆ ನಾವು ಮುಂದಕ್ಕೆ ಬಂದ್ಬಿಟ್ಟಿದ್ದೇವೆ. ಆದರೂ ಕೂಡ ಇವತ್ತು ನಮಗೆ ಆಧಾರವಾಗಿ ಇರತಕ್ಕಂಥದ್ದು ಹಸಿರೆಲೆ ಗೊಬ್ಬರಗಳು. ಈ ಹಸಿರೆಲೆ ಗೊಬ್ಬರದ ಮಹತ್ವ ಏನು, ಮಣ್ಣಿನ ಆರೋಗ್ಯ ಹೇಗೆ ಹಸಿರೆಲೆ ಗೊಬ್ಬರದಿಂದ ಸುಧಾರಿಸುತ್ತೆ, ಮಣ್ಣಿನ ಆರೋಗ್ಯವನ್ನು ಸುಧಾರಿಸಬೇಕು ಅಂದಾಗ ಹಸಿರೆಲೆ ಗೊಬ್ಬರಗಳನ್ನು ನಾವು ನೀಡತಕ್ಕಂಥದ್ದು ಹೇಗೆ, ಅವುಗಳನ್ನು ಬೆಳೆಯುವಂಥದ್ದು ಹೇಗೆ, ನಾವು ಎಷ್ಟು ಪ್ರಮಾಣದಲ್ಲಿ ಅದನ್ನು ನೀಡಬೇಕು, ಈ ತರಹದ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಪ್ರಮೋದ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹಸಿರೆಲೆ ಗೊಬ್ಬರದ ಬಗ್ಗೆ ನಾವು ಆಗಾಗ್ಗೆ ಕೇಳ್ತಾ ಇರ್ತೇವೆ, ನೀವು ಕೂಡ ಸಾಕಷ್ಟು ಹೇಳ್ತಾ ಇರ್ತೀರಿ. ಹಸಿರೆಲೆ ಗೊಬ್ಬರ ಅಂತ ಅಂದ್ರೆ ಏನು ಮತ್ತೆ ಇದ್ರ ಮಹತ್ವ ಏನು? ಈಗ ನಾವು ಎಲ್ಲರೂ ಕೂಡ ಒಂದು ಸಾವಯವ ಕೃಷಿ ಕಡೆ ಒಲವು ತೋರಿಸ್ತಾ ಇದ್ದೀವಿ. ಸೊ ಈ ಸಾವಯವ ಕೃಷಿನಲ್ಲಿ ನಾವು ನೋಡೋದಾದ್ರೆ ನಮ್ಮ ಒಂದು ಬೆಳೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ನಾವು ಒಂದು ಸಾವಯವ ರೂಪದಲ್ಲಿ ಒದಗಿಸ್ತಕ್ಕಂಥದ್ದು ಅವು ನಮ್ಮ ಸಾವಯವ ಗೊಬ್ಬರಗಳು ಅನ್ಸ್ಕಾಣುತ್ತೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾವು ಮಾಡ್ತಿರ್ತಕ್ಕಂಥ ತಪ್ಪು ತಾವಾಗಲೇ ಹೇಳಿದ್ರಿ, ಅತಿಯಾದ ರಾಸಾಯನಿಕಗಳನ್ನು ಬಳಸ್ತಾ ಇರ್ತಕ್ಕಂಥದ್ದು. ಅದರಿಂದ ನಮ್ಮ ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಹಾಗೂ ಜೈವಿಕ ಗುಣಮಟ್ಟ ಏನಾಗಿದೆ ಹಾಳಾಗ್ತಾ ಬರ್ತಾ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಸಾವಯವ ಕೃಷಿಯಲ್ಲಿ ನಮಗೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಪೋಷಕಾಂಶಗಳ ನಿರ್ವಹಣೆ. ಈ ಪೋಷಕಾಂಶ ನಿರ್ವಹಣೆ ನಾವು ಏನು ಮಾಡ್ತೀವಿ ಅಂದರೆ ರಾಸಾಯನಿಕಗಳ ಮೇಲೆ ಜಾಸ್ತಿ ಒಲವು ತೋರಿಸ್ತೀವಿ. ಯಾಕಪ್ಪ ಅಂದರೆ ಇದರಲ್ಲಿ ಒಂದು ಪೋಷಕಾಂಶಗಳ ಪ್ರಮಾಣ ಹೆಚ್ಚಾಗಿರೋದ್ರಿಂದ ನಾವು ಬೆಳೆಗೆ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಬೆಳೆಯಲ್ಲಿ ಒಂದು ಚೇಂಜಸ್ ಕಾಣುತ್ತೆ ಸರ್. ಇವತ್ತು ಹಾಕಿದ ತಕ್ಷಣ ನಾಳೆ ಹಸಿರಾಗಿರುತ್ತೆ, ರೈತರು ಏನ್ಕೊಂತಾರೆ ಓ ಇದರಿಂದನೇ ಚೆನ್ನಾಗಿ ಬೆಳೆ ಬರುತ್ತೆ ಅಂತ ಅನ್ಕೊಂತಾರೆ. ಆದರೆ ಮುಂದಿನ ದಿನಗಳಲ್ಲಿ ಈ ಬೆಳೆ ಹಾಳಾಗ್ಲಿಕ್ಕೂ ಕೂಡ ಇದೇ ಕಾರಣ ಆಗ್ತಕ್ಕಂಥದ್ದು. ಹಾಗಾಗಿ ಬಿಟ್ಟು ನಾವು ಈ ಒಂದು ಪರಿಪೂರ್ಣವಾದ ಗೊಬ್ಬರ ಒದಗಿಸ್ಬೇಕು ಅಂದರೆ ಅದು ಸಾವಯವ ರೂಪದಲ್ಲಿ. ಆ ಸಾವಯವ ಗೊಬ್ಬರಗಳಲ್ಲಿ ಬಹುಮುಖ್ಯವಾದಂಥ ಗೊಬ್ಬರ ಅಂತ ಹೇಳಿದ್ರೆ ಈ ಹಸಿರೆಲೆ ಗೊಬ್ಬರ ಅಂತಕ್ಕಂಥದ್ದು. ಇದನ್ನು ನಾವು ನೇರವಾಗಿ ಹೇಳಬೇಕಂದ್ರೆ ಬಡವರ ಗೊಬ್ಬರ ಅಂತಲೇ ಹೇಳ್ಬೋದು. ನಾನು ದುಡ್ಡು ಕೊಟ್ಟು ತರೋಕ್ಕಾಗಲ್ಲ ಅಂತ ಹೇಳಿದ್ರೆ ನಮ್ಮ ಹೊಲದಲ್ಲೇ ಬೆಳೆದು ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥದ್ದನ್ನು ಹೊಲಗಳಿಗೆ ಹಾಕಿದ್ರ ಮುಖಾಂತರ ನಾವು ಪೋಷಕಾಂಶಗಳನ್ನು ಒದಗಿಸ್ಬೋದು. ಈ ಹಸಿರೆಲೆ ಗೊಬ್ಬರ ಅಂದರೆ ಯಾವುದೇ ಗಿಡದ ಹಸಿರು ಭಾಗ ಅಂದರೆ ಎಲೆಗಳು ಮತ್ತು ಮೃದುವಾದ ಕಾಂಡ ಇದನ್ನು ಭೂಮಿಗೆ ಸೇರಿಸಿ ಅದನ್ನು ಕೊಳಿಲಿಕ್ಕೆ ಬಿಟ್ಟರೆ ಸಾಕು, ಅದೇ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಸೊ ಇದನ್ನು ನಾವು ಹಸಿರೆಲೆ ಗೊಬ್ಬರ ಅಂತ ಕರಿತೀವಿ ಸರ್. ಇದ್ರ ಮಹತ್ವ ಅಂತಕ್ಕಂಥದ್ದು ಏನಂತ ಹೇಳಿದ್ರೆ ನೋಡಿ, ಸಾಮಾನ್ಯವಾಗಿ ಯಾವುದೇ ಗೊಬ್ಬರಗಳು ಹಾಕಿದಾಗ ಅದರಲ್ಲಿ ಪೋಷಕಾಂಶಗಳು ಒಂದು ಎರಡು ಪೋಷಕಾಂಶಗಳು ಇರುತ್ತೆ. ಆದರೆ ಇಲ್ಲಿ ನೋಡಿದಾಗ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳ ಜೊತೆಗೆ ಮಣ್ಣಿನ ಒಂದು ಇಂಗಾಲ ಅಂತಕ್ಕಂಥದ್ದು ಜಾಸ್ತಿ ಮಾಡೋದ್ರಲ್ಲಿ ಈ ಗೊಬ್ಬರಗಳು ಬಹುಮುಖ್ಯ ಪಾತ್ರ ವಹಿಸುತ್ತೆ. ಸೊ ಹಾಗಾಗ್ಬಿಟ್ಟು ಈ ಹಸಿರೆಲೆ ಗೊಬ್ಬರಗಳನ್ನ ಸಾವಯವ ಕೃಷಿಯಲ್ಲಿ ಒಂದು ಹೆಬ್ಬಾಗ್ಲು ಅಂತ ಹೇಳಿ ನಾವೆಲ್ಲರೂ ಕೂಡ ಈಗ ಸಾವಯವ ಕೃಷಿ ಕಡೆ ಹೆಜ್ಜೆ ಹಾಕ್ತಾ ಇದ್ದೀವಿ. ಆ ಹೆಜ್ಜೆಯಲ್ಲಿ ಮೊದಲನೇ ಹೆಜ್ಜೆನೇ ಈ ಹಸಿರೆಲೆ ಗೊಬ್ಬರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಹೀಗೆ ಹಸಿರೆಲೆ ಗೊಬ್ಬರ ತನ್ನದೇ ಆದಂತಹ ಮಹತ್ವವನ್ನು ಹೊಂದಿದೆ. ಅದರ ಸದ್ಬಳಕೆಯನ್ನ ಮಾಡಿಕೊಳ್ಳುವ ಮೂಲಕ ನಾವು ಅನುಕೂಲಗಳನ್ನ ಮಾಡಿಕೊಳ್ಳಬಹುದು. ಈ ಹಸಿರೆಲೆ ಗೊಬ್ಬರಗಳನ್ನ ಬಳಸ್ತಕ್ಕಂಥ ವಿಧಾನಗಳು ಯಾವ್ಯಾವು? ಈ ಹಸಿರೆಲೆ ಗೊಬ್ಬರದಲ್ಲಿ ಎರಡು ತರ ಬರುತ್ತೆ ಸರ್. ಒಂದು ಹಸಿರೆಲೆ ಗೊಬ್ಬರ, ಇನ್ನೊಂದು ಹಸಿರು ಗೊಬ್ಬರ ಅಂತ ಹೇಳಿ. ಹಸಿರೆಲೆ ಗೊಬ್ಬರ ಅಂತ ಹೇಳಿದ್ರೆ ನಾವು ನಮ್ಮ ಜಮೀನಿನಿಂದ ಹೊರಗಡೆ ಇರ್ತಕ್ಕಂಥ ಗಿಡ ಮರಗಳಲ್ಲಿ ತಗೊಂಬಂದು ನಮ್ಮ ಹೊಲಕ್ಕೆ ಹಾಕ್ತಕ್ಕಂಥದ್ದು. ಇದೇ ನಮ್ಗೆ ಹೊಸದೇನಲ್ಲ ಸರ್. ಇದು ಮೊದಲನೇ ನಮ್ಮ ಸುಮಾರು ತಲಾಂತರದಿಂದ ನಾವು ಇದನ್ನ ರೂಢಿಸ್ಕೊಂಡು ಬಂದಿರತಕ್ಕಂಥದ್ದು. ಗದ್ದೆಗಳಲ್ಲಿ ಒಂದು ನಿರ್ದಿಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮಲೆನಾಡು ಕಡೆ ಈ ಹಸಿರೆಲೆ ಗೊಬ್ಬರ ಅಂತಕ್ಕಂಥ ಮೊದಲಿಂದ ಪ್ರಚಲಿತದಲ್ಲಿತ್ತು. ಅಂದರೆ ನಮ್ಮ ಹೊಲ ಸುತ್ತಮುತ್ತ ಇರತಕ್ಕಂಥ ಕಾಡುಗಳಲ್ಲಿ ಸೊಪ್ಪುಗಳನ್ನ ಕಡ್ಕೊಂಬಂದು ಭತ್ತ ಹಾಕೋದಕ್ಕಿಂತ ಮುಂಚೆ, ಗದ್ದೆ ಮಾಡೋದಕ್ಕಿಂತ ಮುಂಚೆ ತಂದು ಹಾಕಿ ಆಮೇಲೆ ಇದನ್ನ ಭತ್ತನ ನಾಟಿ ಮಾಡ್ತಕ್ಕಂಥದ್ದು ಮಾಡ್ತಿದ್ರು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ, ಸೊ ಇಲ್ಲಿ ಯಾವ್ಯಾವ ಗಿಡಗಳನ್ನ ನಾವು ತಂದು ಹಾಕ್ಬೋದು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ ಬೇಗ ಕೊಳಿಬೇಕು, ನಾರಿನಂಶ ಕಡಿಮೆ ಇರಬೇಕು ಅಂತ ಗಿಡಗಳು. ಅದರಲ್ಲಿ ಹೊಂಗೆ, ಗ್ಲೇರಿಸೀಡಿಯ, ಬೇವು, ಆಮೇಲೆ ನಮ್ಮ ಎಕ್ಕದ ಗಿಡ, ಅದೇ ಥರ ಸುತ್ತಮುತ್ತ ಸಿಗ್ತಕ್ಕಂಥ ಯಾವುದೇ ಗಿಡಗಳು ಅದು ಹಸಿರಿದ್ದಾಗ್ಲೇ ಬೇಗ ಕೊಳಿತಕ್ಕಂಥ ಗಿಡಗಳನ್ನ ತಂದು ಹಾಕದೆ ಹಸಿರೆಲೆ ಗೊಬ್ಬರ ಅಂತೇಳಿ ಅನ್ಸ್ಕೊಳತ್ತೆ ಸರ್. ಇನ್ನೊಂದು ಬಂದುಬಿಟ್ಟು ಹಸಿರು ಗೊಬ್ಬರ ಅಂಥೇಳಿ. ಸೊ ಈ ಹಸಿರು ಗೊಬ್ಬರ ಅಂತ ಹೇಳಿದ್ರೆ ನಮ್ಮ ಹೊಲದಲ್ಲೇ ನಾವು ಬೆಳೆದು ಅದನ್ನು ನಮ್ಮ ಭೂಮಿಗೆ ಸೇರಿಸ್ತಕ್ಕಂಥದ್ದನ್ನು ಹಸಿರು ಗೊಬ್ಬರ ಅಂತ ಕರಿತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಕೆಲವು ಬೆಳೆಗಳು ತುಂಬ ಬೇಗ ಬೆಳೆದು ಒಳ್ಳೆ ಒಂದು ಬಯೋಮಾಸ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ತುಂಬ ಅತಿ ಹೆಚ್ಚು ಎಲೆಗಳನ್ನು ಕೊಡ್ತಕ್ಕಂಥ ಗಿಡಗಳಿದ್ದಾವೆ. ಸ್ವಂತ ಗಿಡಗಳನ್ನು ಬೆಳೆದು ನಮ್ಮ ಭೂಮಿಗೆ ಸೇರಿಸೋದೆ ಈ ಹಸಿರು ಗೊಬ್ಬರ ಅಂತ ಅನ್ಸ್ಕೊಳತ್ತೆ ಸರ್. ಇದರಲ್ಲಿ ಬಂದುಬಿಟ್ಟು ನಾವು ಹೇಳೋದಾದರೆ ಅಲಸಂದೆ, ಆಮೇಲೆ ಅಪ್ಸೆಣಬು ಅಂತೇಳಿ ನಮ್ಮ ಆಡು ಭಾಷೆಯಲ್ಲಿ ಕರಿತೀವಿ, ಅಪ್ಸೆಣಬು ಅಂತೇಳಿ ಅಥವಾ ಸೆಣಬು ಅಂತ ಕರಿತೀವಿ. ಮತ್ತು ಡೈಂಚ ಅಂತ ಇದೆ, ಸಸ್ಬೇನಿಯಾ ಅಂತ ಇದೆ, ಆಮೇಲೆ ಹುರುಳಿ, ಆಮೇಲೆ ಬೇರೆ ಬೇರೆ ಯಾವುದು ದ್ವಿದಳ ಧಾನ್ಯಗಳದ್ದು ಎಲ್ಲ ಬೆಳೆಗಳನ್ನು ನಾವು ಹಾಕ್ಬೋದು. ಸೊ ಇದರಲ್ಲಿ ನಾವು ನೋಡೋದಾದರೆ ಒಂದು ತುಂಬ ಒಂದು ಗಮನ ಹರಿಸ್ಬೇಕಾದಂಥ ಅಂಶ ಏನಂತ ಹೇಳಿದ್ರೆ, ಇದು ಎಲ್ಲ ಗಿಡಗಳು ಏನು ಮಾಡ್ತಾವೆ ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕನ ಹೀರಿ ಭೂಮಿಗೆ ಸೇರಿಸ್ತಕ್ಕಂಥ ಕೆಲಸನ ಈ ಹಸಿರೆಲೆ ಗೊಬ್ಬರ ಹಾಗೂ ಹಸಿರು ಗೊಬ್ಬರ ಮಾಡತಕ್ಕಂಥದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗೋದನ್ನ ನೋಡಬಹುದು ಸರ್. ನಾವು ಈ ಹಸಿರೆಲೆ ಗೊಬ್ಬರವನ್ನು ಹಾಕುವುದು ಅಂತ ಅಂದ್ರೆ ಏನು? ಈ ಹಸಿರೆಲೆ ಗೊಬ್ಬರ ಅಂತ ಹೇಳಿದ್ರೆ ನೋಡಿ, ನಮಗೆ ಈಗ ಮೊದಲೆಲ್ಲ ತುಂಬ ಕಾಡಿರೋದು, ಸುತ್ತಮುತ್ತ ಭಯಂಕರ ಗಿಡಮರಗಳೆಲ್ಲ ಇರೋದು, ನಮಗೆಲ್ಲೂ ನೆರಳಿಗೆ ಕೊರತೆ ಇರಲಿಲ್ಲ, ಗಿಡಮರಗಳಿಗೆ ಕೊರತೆ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ನಮ್ಮ ಮರಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಿರೋದ್ರಿಂದ ನಾವು ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಜಮೀನಲ್ಲಿ ನಾವು ಈ ಹಸಿರೆಲೆ ಗೊಬ್ಬರನ ಬೆಳಿಬೇಕು ಅಂಥೇಳಿ. ಉದಾಹರಣೆಗೆ ಹೇಳೋದಾದರೆ ಈಗ ನಾವು ಬೀಳ್ಬಿಟ್ಟಿರ್ತಕ್ಕಂಥ ಜಮೀನುಗಳು, ಅಂಥ ಜಮೀನುಗಳಲ್ಲಿ ಸಾಧ್ಯ ಆದಷ್ಟು ಕೂಡ ಗಿಡಮರಗಳನ್ನು ನೆಟ್ಕೋಬೇಕು. ಅದರಲ್ಲೂ ಕೂಡ ಬಹುಮುಖ್ಯವಾದಂಥ ಗಿಡ ಅಂತ ಹೇಳಿದ್ರೆ ಈ ಗೊಬ್ಬರದ ಗಿಡ ಅಂತ ಕರಿತೀವಿ, ಅಥವಾ ಗ್ಲೇರಿಸೀಡಿಯಾ ಅಂತ ಕರಿತೀವಿ. ಇದು ಒಂಥರ ತುಂಬ ವೇಗವಾಗಿ ಬೆಳೀತಕ್ಕಂಥ ಗಿಡ, ಹಾಗೂ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕನ ಹೀರಿ ಭೂಮಿಗೆ ಸೇರಿಸ್ತಕ್ಕಂಥ ಗಿಡ. ಆಮೇಲೆ ವರ್ಷಕ್ಕೆ 2-3 ಸರಿ ನಾವು ಇದನ್ನು ಕಟಾವು ಮಾಡ್ಬೋದು ಸರ್. ಸೊ ಇದು 2-3 ಸರ್ತಿ ಕಟಾವು ಮಾಡಿದಾಗ ಪ್ರತಿ ಗಿಡದಿಂದ ಏನಿಲ್ಲ ಅಂದ್ರೆ 20-30 ಕೆಜಿ ನಮಗೆ ಹಸಿರೆಲೆ ಸಿಕ್ಕೇ ಸಿಗುತ್ತೆ. ಅದ್ರ ಜೊತೆಗೆ ಇದ್ರ ಕಾಂಡನೂ ಕೂಡ ತುಂಬ ಮೃದುವಾಗಿರೋದ್ರಿಂದ ಇದು ಬೇಗ ಕೊಳೆತು ಒಂದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಈ ಹಸಿರೆಲೆ ಗೊಬ್ಬರಗಳಲ್ಲಿ ನಾವು ನೋಡೋದಾದ್ರೆ ಒಳ್ಳೆ ಸಾರಜನಕದ ಅಂಶ ಇರುತ್ತೆ, ಮತ್ತೆ ಅತಿ ಹೆಚ್ಚು ಒಂದು ಎಲೆಗಳನ್ನ ಇದು ಭೂಮಿಗೆ ಸೇರಿಸ್ತಕ್ಕಂಥದ್ದು ಮಾಡುತ್ತೆ. ಉದಾಹರಣೆಗೆ ನಾವು ಹೇಳೋದಾದ್ರೆ ನಾವು ನಮ್ಮ 1 ಎಕರೆ ಭೂಮಿ ಸುತ್ತಮುತ್ತ ನಾವು 450-500 ಅಥವಾ 600 ವರೆಗೂ ನಾವು ಈ ಹಸಿರೆಲೆ ಗೊಬ್ಬರ ಅಂದ್ರೆ ಗೊಬ್ಬರದ ಗಿಡನ ನಾವು ನೆಡಬಹುದು. ನೋಡಿ, ಇದು ಜೀವಂತ ಬೇಲಿಯಾಗೂ ಕೂಡ ನಮಗೆ ಅನುವು ಮಾಡುತ್ತೆ, ಕೆಲಸ ಮಾಡುತ್ತೆ. ಈ ಜೀವಂತ ಬೇಲಿ ಅಂದ ತಕ್ಷಣ ನೋಡಿ, ನಮಗೆ ಹೊರಗಡೆಯಿಂದ ನಾವು ತಂದು ತಂತಿ ಎಳಿಸಿ ಕಲ್ಕಂಬ ನೆಡ್ಸಿ ಮಾಡೋದ್ರ ಬದಲು ಸುತ್ತ ನಾವು ಈ ಗ್ಲೇರಿಸಿಡಿಯನ್ನ ನಾವು ನೆಟ್ಕೊಂಡ್ಬಿಟ್ರೆ ಇದು ಬೆಳೆದು ಚೆನ್ನಾಗಿ ಒಳ್ಳೆ ಬೇಲಿನೂ ಆಗುತ್ತೆ, ಅದ್ರ ಜೊತೆಗೇನು ಕೂಡ ನಮಗೆ ಒಳ್ಳೆ ಗೊಬ್ಬರ ಒದಿಸ್ತಕ್ಕಂಥದ್ದಾಗುತ್ತೆ. ಆಮೇಲೆ ಇನ್ನೊಂದು ಹೇಳೋದಾದ್ರೆ, ನಮ್ಮ ಬೆಳೆ ಯಾವುದಾದ್ರೂ ತುಂಬಾ ವೇಗವಾಗಿ ಗಾಳಿ ಬೀಸ್ತಕ್ಕಂಥ ಸಂದರ್ಭದಲ್ಲಿ ಬೆಳೆಗಳನ್ನ ಈ ಗಾಳಿಯಿಂದ ಆಗ್ತಕ್ಕಂಥ ನಷ್ಟನ ತಡೀತಕ್ಕಂಥ ಕೆಲಸನೂ ಕೂಡ ಇದು ಮಾಡುತ್ತೆ. ಆಮೇಲೆ ವಾತಾವರಣನೂ ಕೂಡ ಸ್ವಚ್ಛವಾಗಿಡುತ್ತೆ. ಸೊ ಇದು ಒಂದು ಗೊಬ್ಬರ ಗಿಡದೊಂದು. ಇದ್ರ ಜೊತೆಗೆ ಅಗಸೆ ಅಂತ ಬರುತ್ತೆ, ಇದನ್ನು ಕೂಡ ಹಾಕಬಹುದು. ಇವೆರಡನ್ನ ಜೊತೆಲೇ ಹಾಕಬಹುದು. ಇದ್ರ ಜೊತೆಗೆ ನುಗ್ಗೆನೂ ಕೂಡ ಹಾಕಬಹುದು. ಎಲೆಗಳನ್ನ ನಾವು ಭೂಮಿಗಾದ್ರೂ ಸೇರಿಸಬಹುದು, ಅಥವಾ ಅದನ್ನ ನಾವು ಮಾರಾಟ ಮಾಡಿ ದುಡ್ಡಾದ್ರೂ ಕೂಡ ಮಾಡಬಹುದು. ಆಮೇಲೆ ಇವು ಬೇಸಿಗೆ ಟೈಮಲ್ಲಿ ನಮಗೆ ಈ ಹಸಿರು ಹುಲ್ಲು ಸಿಕ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಅಂಥ ಸಮಯದಲ್ಲಿ ಈ ಗೊಬ್ಬರದ ಗಿಡನ, ಅಗಸೆನ ಹಾಗೂ ಮತ್ತೆ ನುಗ್ಗೆನ ನಾವು ಹಸಿರು ಮೇವಾಗಿ ಕೂಡ ಬಳಕೆ ಮಾಡ್ಕೋಬಹುದು ಬೇಸಿಗೆ ಟೈಮಲ್ಲಿ. ಸೊ ಇಷ್ಟು ಒಂದು ಈ ಹಸಿರೆಲೆ ಗೊಬ್ಬರದ್ದೊಂದು ಮಹತ್ವ ಸರ್. ಹೀಗೆ ಹಸಿರೆಲೆ ಗೊಬ್ಬರವನ್ನು ನಮ್ಮ ಭೂಮಿಯಲ್ಲಿ ಹಾಕುವಂಥದ್ದು ಅಂತಂದ್ರೆ ಈ ಒಂದು ಪ್ರಕಾರದಲ್ಲಿ ನೀಡಬೇಕಾಗುತ್ತೆ. ಈ ಹಸಿರೆಲೆ ಗೊಬ್ಬರವನ್ನು ಮಾಡಬೇಕು ಅಂತ ಹೇಳಿ ನಾವು ಕೆಲವೊಂದು ಬೆಳೆಗಳನ್ನು ಅಥವಾ ಗಿಡಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತೆ? ಭೂಮಿಗೆ ನಾವು ಸೇರಿಸ್ತಕ್ಕಂಥ ಯಾವುದೇ ಒಂದು ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಅದರಲ್ಲಿ ಮೊದಲನೇದು ಏನಪ್ಪ ಅಂದರೆ ನಾರಿನಂಶ ಕಡಿಮೆ ಇರಬೇಕು. ನಾರಿನಂಶ ತುಂಬ ಕಡಿಮೆ ಇರಬೇಕು. ಆಮೇಲೆ ಬೇಗ ಕೊಳಿತಕ್ಕಂಥ ಗುಣ ಇರಬೇಕು. ಇದು ಏನಾಗುತ್ತಂದ್ರೆ ಅದರಲ್ಲಿರ್ತಕ್ಕಂಥ ಇಂಗಾಲ ಹಾಗೂ ಸಾರಜನಕದ ಪ್ರಮಾಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಂಗಾಲ ಮತ್ತು ಸಾರಜನಕದ ಪ್ರಮಾಣ ಅತಿ ಕಡಿಮೆ ಇರತಕ್ಕಂಥ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು. ಉದಾಹರಣೆಗೆ ಈಗ ನಾವು ಹೇಳೋದಾದ್ರೆ ಕೆಲವು ಎಲೆಗಳೇನಾಗುತ್ತೆ ಅಥವಾ ಕಡ್ಡಿಗಳೇನಾಗುತ್ತೆ, ಸುಮಾರು ವರ್ಷ ಬಿಟ್ಟರು ಕೂಡ ಕೊಳ್ತಿರೋದಿಲ್ಲ. ಅಂಥ ಕಡ್ಡಿಗಳನ್ನ ಅಥವಾ ಗಟ್ಟಿಯಾದ ಕಡ್ಡಿಗಳನ್ನ ಇರ್ತಕ್ಕಂಥದ್ದು ಗಿಡಗಳನ್ನ ಆದಷ್ಟು ಕೂಡ ನಾವು ಬೇಡ ಅಂತ ಬಿಟ್ಬಿಡ್ಬೇಕು. ಬೇಗ ಕೊಳಿಬೇಕು, ನಾರಿನಂಶ ಕಡಿಮೆ ಇರಬೇಕು, ಹಾಗೂ ಪೋಷಕಾಂಶಗಳ ಪ್ರಮಾಣ ಅತಿ ಹೆಚ್ಚು ಇರಬೇಕು. ಸೊ ಅದಕ್ಕೆ ನಾವು ಹೇಳೋದಾದ್ರೆ ಯಾವ್ಯಾವ ಗಿಡ ಅಂತ ಹೇಳಿದ್ರೆ, ಆಗ್ಲೇ ಹೇಳಿದೆ, ಗ್ಲೇರಿಸೀಡಿಯಾ, ನುಗ್ಗೆ, ಅಗಸೆ, ಎಕ್ಕದ ಗಿಡ, ಹೊಂಗೆ, ಬೇವಿನ ಎಲೆಗಳು. ಸೊ ಈ ಥರದ ಗಿಡಗಳನ್ನ ನಾವು ಹಾಕೋದ್ರಿಂದ ಬೇಗ ಕೊಳತು ಭೂಮಿಗೆ ಒಳ್ಳೆ ಒಂದು ಗೊಬ್ಬರವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಅದ್ರ ಜೊತೆಗೆ ಈ ಹಸಿರೆಲೆ ಗೊಬ್ಬರದಲ್ಲಿ ಕಳೆಗಳು, ನಮ್ಗೆಲ್ಲ ಗೊತ್ತಿದೆ ಈಗ ಪಾರ್ಥೇನಿಯಂ ಅಂತ ನಾವು ಹೇಳ್ತೀವಲ್ವಾ, ಈ ಪಾರ್ಥೇನಿಯಂನ ಅದ್ರ ಜೊತೆಗೆ ಇನ್ನೂ ಒಂದು ಕಮ್ಯುನಿಸ್ಟ್ ಕಳೆ ಅಂತ ಕರಿತೀವಿ. ಸೊ ಈ ಕಳೆಗಳನ್ನ ನಾವು ಅತಿ ಹೆಚ್ಚು ಒಂದು ಬಯೋಮಾಸ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು, ಅಂದರೆ ಎಲೆಗಳನ್ನ ಉತ್ಪತ್ತಿ ಮಾಡ್ತಕ್ಕಂಥದ್ದು. ಆಮೇಲೆ ಇವು ಭೂಮಿ ಆಳದಿಂದ ಪೋಷಕಾಂಶಗಳನ್ನು ಹೀರ್ತಕ್ಕಂಥ ಗಿಡಗಳು ಹಾಗಾಗ್ಬಿಟ್ಟು ಇವು ಭೂಮಿ ಆಳದಿಂದ ಪೋಷಕಾಂಶಗಳನ್ನು ಹೀರಿ ಮೇಲ್ಗಡೆ ತರುತ್ತೆ. ಸೊ ಇಂಥ ಗಿಡಗಳನ್ನ ನಾವು ಈ ಹೂ ಬಿಡೋದಕ್ಕಿಂತ ಮುಂಚೆ ಕತ್ತರಿಸಿ ನಾವು ತಂದು ಹಸಿರೆಲೆ ಗೊಬ್ಬರವಾಗಿ ಬಳಸ್ಬೋದು. ನಾವು ನೆನಪಿರ್ಬೇಕಾಗಿದ್ದು ಇಷ್ಟೇ ಅಂಶ, ಹೂ ಬಿಡೋದ್ಕಿಂತ ಮುಂಚೆ ಈ ಕಳೆಗಳನ್ನು ಕೂಡ ನಾವು ಬಳಸಬಹುದು. ಯಾಕೆ ಹೂ ಬಿಡೋದ್ಕಿಂತ ಮೊದಲು? ಹಾ ಸರ್, ಇದು ಬಹಳ ಮುಖ್ಯವಾದಂತಹ ಒಂದು ಗಮನಹರಿಸಬೇಕಾದಂತಹ ವಿಷಯ. ಯಾಕಂದ್ರೆ ಒಂದ್ಸರಿ ಹೂ ಬಿಡ್ತು ಅಂದ್ರೆ ಸಾವಿರಾರು ಬೀಜಗಳು ಅದರಲ್ಲಿ ಉತ್ಪತ್ತಿ ಆಗುತ್ತೆ, ಮತ್ತೆ ನಮ್ಮ ಹೊಲದಲ್ಲಿ ಅದು ಕಳೆಯಾಗಿ ಪರಿವರ್ತನೆ ಆಗಬಾರದು. ಸೊ ಆ ಒಂದು ಕಾರಣಕ್ಕೆ ಇದನ್ನ ಹೂ ಬಿಡೋದ್ಕಿಂತ ಮುಂಚೆನೆ ನಾವು ಕತ್ತರಿಸಾಕ್ಬೇಕು ಅಂತ ಹೇಳಿ. ಆಮೇಲೆ ಇದರಲ್ಲಿ ಇನ್ನೂ ಒಂದು ಗಿಡ ಬರುತ್ತೆ, ತಗ್ಚೆ ಅಂತ ಕರಿತೀವಿ ಸರ್ ನಾವು. ಈಗ ಮಳೆಗಾಲದಲ್ಲಿ ನಮ್ಮ ಕೆರೆ ಅಂಗಳದಲ್ಲಿ ಅಥವಾ ರೋಡಿನ ಆಜುಬಾಜು ಸುಮಾರು ಗಿಡಗಳು, ಎಲೆಗಳೆಲ್ಲ ಬಂದ್ಬಿಟ್ಟು ನಮ್ಮ ಶೇಂಗಾ ಎಲೆ ಥರ ಇರುತ್ತೆ, ಕಡಲೆಕಾಯಿ ಎಲೆ ಥರ. ಸೊ ಇದು ಕೂಡ ಅಷ್ಟೇ ಒಳ್ಳೆ ಹಸಿರೆಲೆ ಗೊಬ್ಬರ. ಇದು ಹೂ ಬಿಡೋದಕ್ಕಿಂತ ಮುಂಚೆ ಅಥವಾ ಹೂ ಬಿಟ್ಟಮೇಲೆ ಏನಾಗುತ್ತೆ ಅಂದರೆ ಇದು ನಾರಿನಂಶ ಜಾಸ್ತಿ ಆಗ್ತಕ್ಕಂಥದ್ದು. ಸೊ ಅದಕ್ಕಿಂತ ಮುಂಚೆ ನಾವು ಕಟ್ ಮಾಡಿ ತಂದು ಭೂಮಿಗೆ ಸೇರಿಸ್ಬೋದು. ಸೊ ಇಷ್ಟು ಗಿಡಗಳನ್ನ ನಾವು ಒಂದು ಹಸಿರೆಲೆ ಗೊಬ್ಬರವಾಗಿ ಬಳಸ್ಬೋದು. ಹೀಗೆ ಹಸಿರೆಲೆ ಗೊಬ್ಬರವನ್ನ ನಾವು ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಆಯ್ಕೆ ಮಾಡ್ಕೊಳ್ಳುವಾಗ ಈ ತರಹದ ಒಂದಷ್ಟು ಅಂಶಗಳ ಬಗ್ಗೆ ಗಮನವನ್ನ ನೀಡಬೇಕಾಗುತ್ತೆ. ಇನ್ನು ಈ ಹಸಿರೆಲೆ ಗೊಬ್ಬರವನ್ನ ಬಳಸ್ತಕ್ಕಂಥ ಸಂದರ್ಭದಲ್ಲಿ ಅನುಸರಿಸಬೇಕಾದಂತಹ ಕ್ರಮಗಳೇನೇನು? ಹಸಿರು ಗೊಬ್ಬರ ಅಂತ ಅಂದ ತಕ್ಷಣ ನಮಗೆ ನಮ್ಮ ಹೊಲದಲ್ಲೇ ಬೆಳೆದು ಅಲ್ಲೇ ನಾವು ಮಗ್ಚಾಕ್ತಕ್ಕಂಥದ್ದು. ಸೊ ಇದರಲ್ಲಿ ನಾವು ಗಮನಹರಿಸಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಒಂದು ಅತಿ ವೇಗವಾಗಿ ಬೆಳೀತಕ್ಕಂಥ ಗಿಡಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು ಸರ್, ಒಂದನೇದು. ಎರಡನೇದು, ಆಮೇಲೆ ಅತಿ ಹೆಚ್ಚು ಎಲೆಗಳನ್ನು ಬಿಡ್ತಕ್ಕಂಥ ಗಿಡಗಳನ್ನು, ಆಮೇಲೆ ಸಾಧ್ಯ ಆದಷ್ಟು ಕೂಡ ನಾವು ಈ ಲೆಗ್ಯೂಮ್ ಜಾತಿಗೆ ಸೇರಿರ್ತಕ್ಕಂಥ ಅಂತ ಹೇಳಿದ್ರೆ, ಅಂದರೆ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥ ಅಂದರೆ ಬೇರುಗಳಲ್ಲಿ ಈ ಸಾರಜನಕದ ಗಂಟುಗಳನ್ನು ಇರ್ತಕ್ಕಂಥ ಬೆಳೆಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ನಾವು ಉದಾಹರಣೆಗೆ ಈಗ ನಮ್ಮ ಅಲಸಂದೆಯನ್ನು ನಾವು ಕಿತ್ತು ನೋಡಿದ್ರೆ ಏನಾಗುತ್ತೆ, ಬೇರಲ್ಲಿ ಗಂಟುಗಳಿರುತ್ತೆ, ಅವು ಎಲ್ಲವೂ ಕೂಡ ಒಂದು ಪಿಂಕ್ ಕಲರ್ ಗಂಟುಗಳು ಅಂತ ಕರಿತೀವಿ. ಸೊ ಅದೇನಪ್ಪ ಅಂತ ಹೇಳಿದ್ರೆ, ರೈಸೋಬಿಯಂ ಅಂತಕ್ಕಂಥ ಜೀವಾಣು ಆ ಗಿಡದ ಜೊತೆ ಸೇರ್ಕೊಂಡು ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕನ ಹೀರಿ ಭೂಮಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡುತ್ತೆ ಸರ್. ಸೊ ಈ ಥರದ ಗಿಡಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಅದರಲ್ಲಿ ನಾವು ಹೇಳೋದಾದರೆ ಪ್ರಮುಖವಾಗಿ ಅಲಸಂದೆ, ಡಯಂಚ, ಸಸ್ಬೇನಿಯ, ಮತ್ತು ನಮ್ಮ ಗೋರಿಕಾಯಿ ಗಿಡ, ಹುರುಳಿ ಗಿಡ, ಈ ಥರದ ಗಿಡಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಈ ತೊಗರಿನೂ ಕೂಡ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥದ್ದು, ಲೆಗ್ಯೂಮ್ ಜಾತಿಗೆ ಸೇರಿರ್ತಕ್ಕಂಥದ್ದು, ಆದರೆ ಇದು ತುಂಬ ನಿಧಾನಕ್ಕೆ ಬೆಳೆಯುತ್ತೆ, ಹಾಗಾಗ್ಬಿಟ್ಟು ಇದನ್ನು ನಾವು ಬಳಸೋದಿಲ್ಲ. ಅದಕ್ಕೆ ಅಲಸಂದೆಗೆ ಹೋಲಿಸ್ಕೊಂಡಾಗ ಇದು ಕೇವಲ 50-60 ದಿನದಲ್ಲಿ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಷ್ಟರಲ್ಲಿ ಪೂರ್ತಿ ನೆಲ ಕವರ್ ಮಾಡಿರುತ್ತೆ. ಅತಿ ಹೆಚ್ಚು ಒಂದು ಬಯೋಮಾಸ್ನ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ, ಅಂದರೆ ಎಲೆಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಂಥ ಗಿಡಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಇದನ್ನು ಬಳಸಬೇಕಾದ್ರೆ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂದರೆ, ಇದು ನಾವು ಬೆಳೆ ಇಡೋದಕ್ಕಿಂತ ಮುಂಚೆ 60 ದಿನ ಮುಂಚೆ ನಾವು ಪ್ಲಾನ್ ಮಾಡ್ಕೋಬೇಕು. ಈಗ ನಾನು ಜೂನಲ್ಲಿ ನಾನು ಬಿತ್ತನೆ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಬೆಳೆ ಬೆಳಿತೀನಿ ಅಂತ ಹೇಳಿದ್ರೆ, ಸರಿ ಸುಮಾರು 1.5 ತಿಂಗಳು ಮುಂಚೆ, ಅಂತಂದ್ರೆ ನಾವು ಮಾರ್ಚ್ ಕಡೆಯ ವಾರದಲ್ಲೇನೆ ಮಳೆ ಚೆನ್ನಾಗಾಯ್ತು ಅಂದಾಗ ಆ ಸಮಯದಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ಭೂಮಿಗೆ ಬಿತ್ತನೆ ಮಾಡಿ ಅದನ್ನ ನಾವು ಕರೆಕ್ಟಾಗಿ ಬಿತ್ತನೆ ಮಾಡೋದಕ್ಕಿಂತ 1 ವಾರ ಅಥವಾ 10 ದಿನ ಮುಂಚೆ ಭೂಮಿಗೆ ಸೇರಿಸ್ಬಿಟ್ಟು ಆಮೇಲೆ ಬಿತ್ತನೆ ಕಾರ್ಯನ ಕೈಗೊಳ್ಬಹುದು. ಇದರಲ್ಲಿ ಇನ್ನೊಂದು, ಯಾವಾಗ ನಾವು ಇದನ್ನ ಭೂಮಿಗೆ ಸೇರಿಸಬೇಕು ಅಂತಕ್ಕಂಥದ್ದು ಬಹುಮುಖ್ಯ. ಯಾಕಂತ ಹೇಳಿದ್ರೆ, ಹೂ ಬಿಡೋ ಹಂತದಲ್ಲಿ ಅಥವಾ ಹೂ ಬಿಡೋದಕ್ಕಿಂತ ಮುಂಚೆ ಅಥವಾ ಹೂ ಬಿಡೋ ಸ್ಟಾರ್ಟ್ ಆದ ತಕ್ಷಣನೇ ಭೂಮಿಗೆ ಸೇರಿಸ್ಬೇಕು ಸರ್. ಅವಾಗ ಏನಾಗುತ್ತೆ, ನಾರಿನಂಶ ತುಂಬಾ ಕಡಿಮೆ ಇರುತ್ತೆ, ತುಂಬಾ ಮೃದುವಾಗಿರುತ್ತೆ ಕಾಂಡ, ಬೇಗ ಕೊಳೆತು ನಮ್ಮ ಬೆಳೆಗಳಿಗೆ ಒಂದು ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಕೆಲಸ ಈ ಹಸಿರು ಗೊಬ್ಬರಗಳು ಮಾಡ್ತಕ್ಕಂಥದ್ದು ಸರ್. ಹೀಗೆ ಈ ಹಸಿರೆಲೆ ಗೊಬ್ಬರವನ್ನ ಬಳಸುವ ಮುನ್ನ ನಾವು ಅನೇಕ ಸುಧಾರಣಾ ಕ್ರಮಗಳನ್ನು ಅನುಸರಿಸಿ ನಾವು ಅದನ್ನ ಮಾಡಬೇಕಾಗುತ್ತೆ. ಇನ್ನು ಯಾವುದಾದ್ರೂ 1 ಎಕರೆನಲ್ಲಿ ನಾವು ಹಸಿರೆಲೆ ಗೊಬ್ಬರ ಬೆಳೆದ್ವಿ ಅಂತ ಹೇಳಿದ್ರೆ, ಯಾವ ಯಾವ ಬೆಳೆಯಿಂದ ಅಥವಾ ಹಸಿರೆಲೆ ಗೊಬ್ಬರದ ಬೀಜಗಳಿಂದ ನಮಗೆ ಎಷ್ಟು ಪ್ರಮಾಣದ ಈ ಹಸಿರೆಲೆ ಗೊಬ್ಬರ ಅಥವಾ ಸಾರಜನಕ ಅನ್ನುವಂಥದ್ದು ದೊರಕುತ್ತೆ? ಸರಿ, ಇದು ಎಲ್ಲಾ ರೈತರು ಕೇಳ್ತಕ್ಕಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ, ನಾವು ಸೀಮೆ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರಗಳು ಹಾಕಿದಾಗ ಒಳ್ಳೆ ಇಳುವರಿ ಕಾಣ್ತೀವಿ, ಹಸಿರೆಲೆ ಗೊಬ್ಬರಗಳು ಅಥವಾ ಈ ಸಾವಯವ ಗೊಬ್ಬರಗಳು ಹಾಕಿದಾಗ ಅಷ್ಟೊಂದು ಇಳುವರಿ ಬರೋದಿಲ್ಲ ಅಂತೇಳಿ ನೋಡಿ, ಹಸಿರೆಲೆ ಗೊಬ್ಬರ ಒಂದೇ ಒಂದು ಬಳಸೋದ್ರಿಂದ ಸರಿ ಸುಮಾರು 1 ಎಕರೆಗೆ ಏನಿಲ್ಲ ಅಂದ್ರೂ ಕೂಡ 4-10 ಟನ್ವರೆಗೂ ಕೂಡ ಸರ್, ಕಡಿಮೆ ಅಂದ್ರೆ 4-10 ಟನ್ವರೆಗೂ ಕೂಡ ಈ ಗೊಬ್ಬರನ ಭೂಮಿಗೆ ಸೇರಿಸ್ಬೋದು. ಬೇರೆ ಬೇರೆ ಜಾತಿದ ಮೇಲೆ ಬೇರೆ ಬೇರೆ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಅದ್ರ ಜೊತೆಗೇನೆ ಸಾರಜನಕನ ನೋಡಿದಾಗ ಕನಿಷ್ಠ ಅಂದ್ರೂ ಕೂಡ ನಮಗೆ 20 ಕೆಜಿಯಿಂದ 35 ಕೆಜಿವರೆಗೂ ನಾವು ಸಾರಜನಕನ ಭೂಮಿಗೆ ಸೇರಿಸ್ಬೋದು ಸರ್. ಈಗ ಅದರಲ್ಲಿ ಒಂದು ಉದಾಹರಣೆ ಅಂತ ತಗೊಳೋದಾದ್ರೆ, ಈಗ ಡಯಂಚದೇ ಒಂದು ಎಕ್ಸಾಂಪಲ್ ತಗೊಳೋಣ. ಸೊ ಡಯಂಚ ಬಂದ್ಬಿಟ್ಟು ನಮಗೆ ಸರಿಸುಮಾರು ಕಡಿಮೆ ಅಂದ್ರೂ ಕೂಡ ನಮಗೆ 4-8 ಟನ್ನಷ್ಟು ನಮಗೆ ಬಯೋಮಾಸ್ನ ಹಾಕ್ತೀವಿ, ಪ್ರೊಡ್ಯೂಸ್ ಮಾಡುತ್ತೆ. ಅಷ್ಟೊಂದು ನಾವು ಹಸಿರೆಲೆ ಗೊಬ್ಬರನ ನಾವು ಭೂಮಿಗೆ ಸೇರಿಸ್ಬೋದು. ಅದೇ ಥರ ಸೆಣಬನ್ನ ನೋಡಿದಾಗ ಅದು ಕೂಡ ಅಷ್ಟೆ, 4-6 ಟನ್ನಷ್ಟು ಸೇರಿಸ್ಬೋದು. ಆಮೇಲೆ ನಮ್ಮ ಒಂದು ಅಲಸಂದೆ ತಗೊಂಡಾಗ ಅದು ಕೂಡ ಅಷ್ಟೆ, 3-6 ಟನ್ವರೆಗೂ ನಾವು ಈ ಗೊಬ್ಬರನ ಭೂಮಿಗೆ ಸೇರಿಸ್ಬೋದು. ಆಮೇಲೆ ಇವುಗಳಲ್ಲಿ ಸಾರಜನಕದ ಪ್ರಮಾಣ ನೋಡಿದಾಗ ನಾವು ಒಂದೊಂದರಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಇದು 2%ಇಂದ ನಮಗೆ ಅಪ್ ಟು 4-5%ವರೆಗೂ ಕೂಡ ನಾವು ಸಾರಜನಕ ಇರ್ತಕ್ಕಂಥದ್ದು. ಸೊ ಕನಿಷ್ಠ ಅಂದ್ರೂ ಕೂಡ ನಾವು 20-30 ಕೆಜಿಯಷ್ಟು ಸಾರಜನಕನ ಭೂಮಿಗೆ ಸೇರಿಸ್ಬೋದು ಸರ್, 1 ಎಕರೆಗೆ ಅಷ್ಟು ಸಾರಜನಕನ ಪ್ರತಿ ವರ್ಷ ನಾವು ಸೇರಿಸ್ಬೋದು. ಇದು ಎಲ್ಲಾ ಸಾರಜನಕ ನಮ್ಮ ಬೆಳೆಗಳಿಗೆ ಸಿಗ್ತಕ್ಕಂಥ ರೂಪದಲ್ಲಿ ಇರುತ್ತೆ ಸರ್. ಹೀಗೆ ಸುಮಾರು 20-35 ಕೆಜಿಯಷ್ಟು ಸಾರಜನಕವನ್ನು 1 ಎಕರೆ ಪ್ರದೇಶದಲ್ಲಿ ಹಸಿರೆಲೆ ಗೊಬ್ಬರವನ್ನು ಬೆಳೆಯುವ ಮೂಲಕ ನಾವು ನಮ್ಮ ಮಣ್ಣಿಗೆ ನೀಡಬಹುದು. ಇನ್ನು ಈ ಹಸಿರೆಲೆ ಗೊಬ್ಬರಗಳ ನಿರ್ವಹಣೆ ಮತ್ತು ಅವುಗಳ ಬೇಸಾಯ ಕ್ರಮವನ್ನು ಹೇಗೆ ಮಾಡಬೇಕು? ಬೇಸಾಯ ಕ್ರಮಗಳು ಅಂದಾಗ ಇದನ್ನು ಬಿತ್ತನೆ ಮಾಡಬೇಕಾದ್ರೆ ನಾವು ಏನೇನು ಒಂದು ಗಮನ ಹರಿಸಬೇಕು ಅಂತಕ್ಕಂಥದ್ದು ನೋಡಿ, ಈಗ ನಮಗೆ ಒಂದು ನಾವು ತಡ ಮಾಡಿದ್ರೆ ಅಥವಾ ನಮಗೆ ನೀರಿನ ಸೌಲಭ್ಯ ಇಲ್ಲ ಅಂತ ಹೇಳಿದ್ರೆ ನಮಗೆ ಎರಡೆರಡು ಬೆಳೆ ಮಾಡೋಕ್ಕೆ ಆಗೋದೇ ಇಲ್ಲ. ಈಗ ಎರಡು ಬೆಳೆ ಆದಂಗೆನೆ ಇದಾಗುತ್ತೆ, ಯಾಕಂದ್ರೆ 45 ದಿನ ಇದು ಭೂಮಿಲಿದ್ರು ಕೂಡ ಎರಡು ಬೆಳೆ ಆಗುತ್ತೆ. ಹಾಗಾಗ್ಬಿಟ್ಟು ಇದು ಪ್ಲಾನಿಂಗು, ನಾವು ಯಾವ ತಿಂಗಳಲ್ಲಿ ನಾವು ಮಳೆಯನ್ನು ನೋಡ್ಕೊಂಡು ನಾವು ಹಾಕ್ತಕ್ಕಂಥದ್ದು ಬಹುಮುಖ್ಯ ಸರ್. ಎರಡನೇದು ಬಂದ್ಬಿಟ್ಟು ಇದರಲ್ಲಿ ಹಾಕಬೇಕಾದ್ರೆ ನಾವು ಏನೋ ಗೊಬ್ಬರಗಳು ಕೊಡಬೇಕಾ ಅಥವಾ ಕೊಡಬಾರ್ದ ಅಂತಕ್ಕಂಥದ್ದು ಒಂದು. ಇನಿಷಿಯಲ್ ಆಗಿ ನಾವು ಏನಾದರೂ ನಾವು ಸಾವಯವ ಕೃಷಿ ಮಾಡ್ತಿಲ್ಲ ಅಂತ ಹೇಳಿದ್ರೆ ರಾಸಾಯನಿಕ ಗೊಬ್ಬರಗಳಲ್ಲಿ ತುಂಬ ಕಡಿಮೆ ಪ್ರಮಾಣದಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ. ಇಲ್ಲ ಅದರ ಅವಶ್ಯಕತೆ ಇಲ್ಲ, ನಾನು ಸಾವಯವದಲ್ಲೇ ಬೆಳಿತೀನಿ ಅಂತ ಹೇಳಿದ್ರೆ ಒಂದು ರಂಜಕ ಅಂತ ಹೇಳಿ ಒಂದು ಬರುತ್ತೆ ಸರ್, ಶಿಲಾರಂಜಕ ಅಂತ ಹೇಳಿ ಅಂದ್ರೆ ರಾಕ್ ಫಾಸ್ಪೇಟ್ ಅಂತ ಹೇಳಿ ನಾವು ಆಡು ಭಾಷೆಯಲ್ಲಿ ಹೇಳ್ತಕ್ಕಂಥದ್ದು. ಈ ರಾಕ್ ಫಾಸ್ಪೇಟ್ನ ನಾವು 1 ಎಕರೆಗೆ ಒಂದು ಇಷ್ಟು ನಾವು ಹಾಕೊಂಡ್ಬಿಟ್ರೆ ಒಂದು 10 ಕೆಜಿಯಷ್ಟು ಅಥವಾ 15 ಕೆಜಿಯಷ್ಟು ಹಾಕೊಂಡ್ರು ಕೂಡ ಇದು ಆರ್ಗ್ಯಾನಿಕ್ ಸೋರ್ಸ್ ಸರ್, ಇದು ಸಾವಯವದಿಂದ ಬರ್ತಕ್ಕಂಥ ಭೂಮಿಲಿ ಇರ್ತಕ್ಕಂಥದ್ದು ಮಣ್ಣಿದು. ಸೊ ಇದನ್ನ ಒಂದು ಭೂಮಿಗೆ ಸೇರಿಸ್ಕೊಂಡಾಗ ಏನಾಗುತ್ತೆ, ಶಿಲಾರಂಜಕ ಅಥವಾ ರಾಕ್ ಫಾಸ್ಪೇಟ್ ಇದು ಗಿಡಗಳಿಗೆ ಸಿಗ್ಬೇಕು ಅಂದ್ರೆ ಕನಿಷ್ಠ 1 ತಿಂಗಳು ಬೇಕು ಸರ್. ಹಾಗಾಗ್ಬಿಟ್ಟು ಈ ಹಸಿರೆಲೆ ಗೊಬ್ಬರಗಳ ಜೊತೆ ಬಿತ್ತನೆ ಮಾಡ್ಬೇಕಾದ್ರೆ ಇದನ್ನ ಹಾಕೊಂಡ್ಬಿಟ್ಟಾಗ ಈ ರಂಜಕ ಅಂತಕ್ಕಂಥದ್ದು ಅತಿ ಹೆಚ್ಚು ಆಗುತ್ತೆ ಮಣ್ಣಲ್ಲಿ. ಅದ್ರ ಜೊತೆಗೆ ಈ ಬೆಳೆಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ರಂಜಕನ ಬಳಸ್ಕೊಂಡು ಮತ್ತೆ ಆ ರಂಜಕನ ಭೂಮಿಗೆ ಸೇರಿಸ್ತಕ್ಕಂಥದ್ದು ಮಾಡೋದ್ರಿಂದ ಇದು ಬಹಳ ಅತ್ಯುನ್ನತ ಆಗ್ತಕ್ಕಂಥದ್ದು. ಆಮೇಲೆ ಇದ್ರ ಜೊತೆಗೆ ಇನ್ನೂ ನಾವು ಕೆಲವು ಗಮನಗಳು ಹರಿಸ್ಬೇಕು ಅಂತ ಹೇಳಿದ್ರೆ ಎಷ್ಟೊಂದು ಬೀಜನ ಬಳಸ್ಬೇಕು ಅಂತಕ್ಕಂಥದ್ದು. ಸೊ ಇದರಲ್ಲಿ ಹೇಳೋದಾದ್ರೆ ನಾನು ಡಯಂಚನ ಬಳಸ್ತಾ ಇದ್ದೀನಿ ಅಥವಾ ಈ ಅಪ್ಸೆಣಬನ್ನ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವು ಬಂದ್ಬಿಟ್ಟು ನಮ್ಗೆ 10-12 ಕೆಜಿ ಸರ್ ಎಕರೆಗೆ, 10-12 ಕೆಜಿ ಬಳಸ್ಬೇಕು. ಅಲಸಂದೆ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಸರಿ ಸುಮಾರು ನಮ್ಗೆ 6-8 ಕೆಜಿ ಸಾಕು ಸರ್, ಬಹಳ ವೇಗವಾಗಿ ಬೆಳೆಯುತ್ತೆ, ಅದನ್ನ ಹಾಕೋಬಹುದು. ಆಮೇಲೆ ಸಸ್ಬೇನಿ ಅಂತ ಹಾಕ್ತಿದ್ದೀನಿ ಅಂತ ಹೇಳಿದ್ರೆ ಅದು ಅಷ್ಟೇ, ಅದು ಕೂಡ 6-8 ಕೆಜಿ ಪ್ರತಿ ಎಕರೆಗೆ. ಅಥವಾ ನಾನು ಹುರುಳಿ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ 10 ಕೆಜಿ ಪ್ರತಿ ಎಕರೆಗೆ. ಸೊ ಈ ತರ ನಾವು ನೋಡ್ಕೊಂಡು ಬಳಸಬೇಕಾಗುತ್ತೆ. ಇದನ್ನೇನಿಲ್ಲ, ಭೂಮಿ ಉಳುಮೆ ಮಾಡಿಬಿಟ್ಟು ಎರಚ್ಬಿಟ್ಟು ಸಮಾನವಾಗಿ ಎಲ್ಲ ಕಡೆ ಎರಚ್ಬಿಟ್ಟು ಬಿಟ್ಬಿಟ್ರೆ ಸಾಕು. ಮಳೆಗೆ ಸಿಕ್ತು ಅಂದ್ರೆ ಬೆಳೆದ್ಬಿಟ್ಟು ಹುಲ್ಸಾಗಿ ಬೆಳೆಯುತ್ತೆ ಸರ್, ತುಂಬಾ ಹಲಸಾಗಿ ಬೆಳೆದು ಒಳ್ಳೆ ಒಂದು ಗೊಬ್ಬರ ಆಗ್ತಕ್ಕಂಥದ್ದು ಆಗುತ್ತೆ. ಆಮೇಲೆ ಇದನ್ನ ಕಟಾವ್ ಮಾಡ್ತಕ್ಕಂಥ ಹಂತ, ಕರೆಕ್ಟ್ ಆಗಿ ನಾನು ಆಗ್ಲೇ ಹೇಳಿದೆ, ಹೂ ಬಿಡ ಹಂತದಲ್ಲಿ ಕಟಾವ್ ಮಾಡಿ ಭೂಮಿಗೆ ಸೇರಿಸ್ಬಿಡ್ಬೇಕು. ಬಿತ್ತನೆಗಿನ್ನು 1-10 ದಿನ ಟೈಮ್ ಇದೆ ಅಂದ ತಕ್ಷಣ ನೀನು ಕಟಾವ್ ಮಾಡಿ ಭೂಮಿಗೆ ಸೇರಿಸ್ಬಿಟ್ರೆ ಇಲ್ಲಿ ನಾವು ಬಳಸ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಒಂದು ರೋಟೋವೇಟರ್ ಬಳಸ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ ಫ್ಲೋ ಅಂತ ಕರಿತೀವಿ ನಾವು, ಬಾಂಡ್ಲಿ ಇರ್ತಕ್ಕಂಥದ್ದು. ಸೊ ಅದನ್ನ ಬಳಸ್ಕೊಂಡು ನಾವು ಭೂಮಿಗೆ ಸೇರಿಸ್ತಕ್ಕಂಥದ್ದು ಮಾಡಬೇಕು. ಆಮೇಲೆ ಇದು ಭೂಮಿ ಒಳಗಡೆ ಸೇರಿಸಿದಾಗ, ಮಣ್ಣೊಳಗಡೆ ಬೆರ್ತಾಗ 5-10 ದಿನದೊಳಗಡೆ ಸಂಪೂರ್ಣವಾಗಿ ಕೊಳೆತು ಬಿಡುತ್ತೆ. ಸೊ ಇಷ್ಟು ಗಮನ ಹರಿಸ್ಬಿಟ್ರೆ ಸಾಕು ನಾವು ಇದ್ರ ಬೇಸಾಯ ಕ್ರಮಗಳು ಅಂತಾನೆ ಹೇಳ್ಬೋದು. ಅತಿ ಹೆಚ್ಚು ಶ್ರಮ ಏನಿಲ್ಲ, ಬಟ್ ಒಳ್ಳೆ ಗೊಬ್ಬರನ ನಾವು ಭೂಮಿಗೆ ಸೇರಿಸಿದಂಗೆ ಆಗುತ್ತೆ. ಹೀಗೆ ಬೇಸಾಯ ಕ್ರಮಗಳನ್ನು ಅನುಸರಿಸುವ ಮೂಲಕ ನಾವು ಹಸಿರೆಲೆ ಗೊಬ್ಬರದಿಂದ ಪ್ರಯೋಜನವನ್ನ ಮಾಡಿಕೊಳ್ಬಹುದು. ಈ ಹಸಿರೆಲೆ ಗೊಬ್ಬರದಿಂದ ಏನೆಲ್ಲ ಪ್ರಯೋಜನಗಳು ನೇರವಾಗಿ ನಮಗೆ ಸಿಗುತ್ತೆ? ಈಗ ನಾವು ಆಲೆ ನಾವು ಹೇಳಿದ್ವಿ ಮಣ್ಣಿನ ಆರೋಗ್ಯ ಅಂತಕ್ಕಂಥದ್ದು ಅಂತೇಳಿ, ಈ ಮಣ್ಣಿನ ಆರೋಗ್ಯನ ಕಾಪಾಡ್ತಕ್ಕಂಥದ್ದು ಅಥವಾ ಗುಣಗಳು ಯಾವ್ದ್ಯಾವ್ದ್ರಿಂದ ನೋಡ್ತೀವಿ ಅಂತ ಹೇಳಿದ್ರೆ ಒಂದು ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಧರ್ಮಗಳು, ಮಣ್ಣಿನ ರಾಸಾಯನಿಕ ಗುಣ, ಜೈವಿಕ ಗುಣ ಹಾಗೂ ಭೌತಿಕ ಗುಣಗಳು ಅಂತ ಹೇಳಿದ್ರೆ ಈ ಮೂರೂ ಗುಣಗಳನ್ನು ಕೂಡ ಇದು ಸಮೃದ್ಧಪಡಿಸುತ್ತೆ ಸರ್. ಹಸಿರೆಲೆ ಗೊಬ್ಬರ ನಾವು ಭೂಮಿಗೆ ಹಾಕಿದಾಗ ಏನ್ ಮಾಡುತ್ತೆ ಅಂದ್ರೆ, ಮೊದಲನೇದಾಗಿ ಭೌತಿಕ ಗುಣಲಕ್ಷಣಗಳನ್ನು ತೋರಿಸಿದಾಗ ನಾವು ಒಂದು ಮಣ್ಣನ್ನ ಹಗುರ ಮಾಡುತ್ತೆ, ಒಂದು ಮಣ್ಣಲ್ಲಿ ಸಾವಯವ ಇಂಗಾಲ ಜಾಸ್ತಿ ಮಾಡುತ್ತೆ. ಆಮೇಲೆ ಮಣ್ಣಿನ ಕಣಗಳ ರಚನೆ ಮಾಡ್ತಕ್ಕಂಥದ್ದು ಒಳ್ಳೇದಾಗುತ್ತೆ ಸರ್. ಮಣ್ಣಿನ ರಚನೆ ಅಂತ ಹೇಳಿದ್ರೆ ಮಣ್ಣಿನ ಕಣಗಳು ಅಂತ ಹೇಳಿದ್ರೆ ಅದರಲ್ಲಿ ಬಹಳ ಬಹಳ ಬೇರೆ ಬೇರೆ ಶೇಪ್ ಗಳಿದೆ ಸರ್. ಅದರಲ್ಲಿ ಈ ದುಂಡಾಕಾರದ ಮಣ್ಣಿನ ರಚನೆ ಇದೆಯಲ್ಲ, ಅದು ಬೆಳೆಗಳಿಗೆ ಬಹಳ ಸೂಕ್ತ ಆಗಿರ್ತಕ್ಕಂಥದ್ದು. ಸೊ ಇದನ್ನ ಮಾಡಿದಾಗ ಏನಾಗುತ್ತೆ, ಮಣ್ಣಿನ ರಚನೆ ಚೆನ್ನಾಗುತ್ತೆ, ಮಣ್ಣು ಹಗುರ ಆಗುತ್ತೆ, ಆಮೇಲೆ ಮಣ್ಣಲ್ಲಿ ಗಾಳಿ ಆಡುವಿಕೆ ಜಾಸ್ತಿ ಆಗುತ್ತೆ. ಆಮೇಲೆ ಮುಂಬರುವ ದಿನಗಳಲ್ಲಿ ಮಳೆ ಬಂದಾಗ ಆ ಮಳೆ ನೀರನ್ನ ಹಿಡಿದು ಶೇಖರಿಸ್ಕೊಳ್ಳೋದ್ರಲ್ಲಿ ಇದು ಬಹುಮುಖ್ಯ ಪಾತ್ರ ವಹಿಸುತ್ತೆ. ಆಮೇಲೆ ಈ ರಚನೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನೀರನ್ನ ಹಿಡಿದಿಟ್ಕೊಳ್ತಕ್ಕಂಥ ಅಂಶನ ಜಾಸ್ತಿ ಮಾಡುತ್ತೆ. ಸೊ ಇಷ್ಟು ಈ ಗುಣಗಳು, ಭೌತಿಕ ಗುಣಗಳು ಅಂತ ಹೇಳ್ಬೋದು. ಆಮೇಲೆ ಮಣ್ಣು ನೋಡಿದ್ರೆ ಮಣ್ಣು ಮೇಲ್ಗಡೆ ನೀವು ಕಾಲಿಟ್ರೆ ಹಾಸಿಗೆ ಮೇಲೆ ಮೃದುವಾಗಿರ್ಬೇಕು, ನಮ್ಗೆ ಚುಚ್ಚಬಾರದು ಮಣ್ಣು, ಮೆದುವಾಗಿರ್ಬೇಕು. ಆ ಒಂದು ಮಣ್ಣು ನಮ್ಗೆ ಸಿಗ್ತಕ್ಕಂಥದ್ದು ಹಸಿರೆಲೆ ಗೊಬ್ಬರ ಬಳಸಿದಾಗ. ಆಮೇಲೆ ಇದರದ್ದು ರಾಸಾಯನಿಕ ಗುಣಧರ್ಮಗಳನ್ನು ನಾವು ನೋಡೋದಾದರೆ, ಸೊ ಬಹುಮುಖ್ಯ ರಾಸಾಯನಿಕ ಗುಣಗಳೇನಪ್ಪ ಅಂತ ಹೇಳಿದ್ರೆ ಪೋಷಕಾಂಶಗಳ ಒದಗುವಿಕೆ ಅಂತ ಹೇಳ್ತೀವಿ. ಪೋಷಕಾಂಶಗಳು ಸಿಗ್ತಕ್ಕಂಥದ್ದು ರೂಪ. ಸೊ ಹಸಿರೆಲೆ ಗೊಬ್ಬರ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅತಿ ಹೆಚ್ಚು ಪೋಷಕಾಂಶಗಳು ಮಣ್ಣಲ್ಲಿ ಸೇರ್ಕೊಳ್ಳೋದ್ರ ಜೊತೆಗೆ ಈ ಪೋಷಕಾಂಶಗಳು ಗಿಡಗಳಿಗೆ ಸಿಗ್ತಕ್ಕಂಥ ರೂಪದಲ್ಲಿ ಇರುತ್ತೆ ಸರ್. ಉದಾಹರಣೆ ಹೇಳಬೇಕು ಅನ್ನೋದಾದರೆ, ಈಗ ಸಾರಜನಕದ ಪ್ರಮಾಣ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೂ ಅಂತ ಹೇಳಿದ್ರೆ ಬೇರೆ ಎಲ್ಲ ಪೋಷಕಾಂಶ, ರಂಜಕ ಇವೆಲ್ಲವನ್ನು ಕೂಡ, ಆಮೇಲೆ ಅದ್ರ ಜೊತೆಗೆ ಕೆಲವೊಂದು ಸೂಕ್ಷ್ಮ ಲಘು ಪೋಷಕಾಂಶಗಳು ಮಣ್ಣಲ್ಲಿ ಸಿಗದೇ ಇರತಕ್ಕಂಥ ರೂಪದಲ್ಲಿ ಇರುತ್ತೆ, ಅವೆಲ್ಲವೂ ಕೂಡ ಸಿಗೋ ರೂಪದಲ್ಲಿ ತಯಾರಾಗುತ್ತೆ. ಆಮೇಲೆ ಇನ್ನೂ ಒಂದು ಗುಣ ಹೇಳೋದಾದರೆ, ಈ ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತ ಕರಿತೀವಿ ಸರ್. ಇದು ಯಾವುದ್ರಲ್ಲಿ ಪಾತ್ರ ವಹಿಸುತ್ತೆ ಅಂದರೆ, ಈ ಪೋಷಕಾಂಶಗಳನ್ನು ಹೀರ್ಕೊಳ್ಳೋದ್ರಲ್ಲಿ ಪಾತ್ರ ವಹಿಸುತ್ತೆ. ಇದ್ರ ಗುಣಧರ್ಮ ಏನಾಗುತ್ತೆ, ವೃದ್ಧಿ ಆಗುತ್ತೆ ಸರ್. ವೃದ್ಧಿ ಆಗೋದ್ರಿಂದ ಏನಾಗುತ್ತೆ, ಪೋಷಕಾಂಶಗಳು ಸುಲಭವಾಗಿ ಗಿಡಗಳು ಹೀರ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಇದು ರಾಸಾಯನಿಕ ಗುಣಗಳು. ಆಮೇಲೆ ಇನ್ನೊಂದು ರಸಸಾರ ಭಾಳ ಇಂಪಾರ್ಟೆಂಟ್. ಈ ರಸಸಾರ ಏನಾಗುತ್ತೆ ಅಂತ ಹೇಳಿದ್ರೆ, ನ್ಯೂಟ್ರಲಿಗೆ ಬರುತ್ತೆ ಅಂಥೇಳಿ. ಸೊ ಆ ನ್ಯೂಟ್ರಲಿಗೆ ಬಂದಾಗ ಏನಾಗುತ್ತೆ, ಅತಿ ಹೆಚ್ಚು ಪೋಷಕಾಂಶಗಳು ಗಿಡಗಳಿಗೆ ಸಿಗ್ತಕ್ಕಂಥದ್ದು ಆಗುತ್ತೆ. ಆಮೇಲೆ ಇನ್ನೂ ಒಂದು ಇದರದ್ದು ಜೈವಿಕ ಗುಣಧರ್ಮ ಏನಾಗುತ್ತೆ ಅಂತ ಹೇಳುತ್ತೆ, ಮಣ್ಣಲ್ಲಿ ಸೂಕ್ಷ್ಮಾಣುಜೀವಿಗಳು, ಎರೆಹುಳುಗಳು ಅದ್ಭುತವಾಗಿ ಬೆಳೆಯುತ್ತೆ ಸರ್. ಇದು ಹೆಸರೆಲೆ ಗೊಬ್ಬರ ಬಿದ್ದ ತಕ್ಷಣ ಅತಿ ಹೆಚ್ಚು ಒಂದು ಸೂಕ್ಷ್ಮಾಣುಜೀವಿಗಳು, ಈ ಯಾವಾಗ ನಾವು ಆರೋಗ್ಯ ಅಂತ ಕರಿತೀವಿ ಅಂತ ಹೇಳಿದ್ರೆ, ಮಣ್ಣು ಜೀವಂತ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮಣ್ಣು ಜೀವಂತವಾಗಿರೋದು ಯಾವ್ದ್ರಿಂದ ಅಂತ ಹೇಳಿದ್ರೆ, ಈ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಸೂಕ್ಷ್ಮಾಣುಜೀವಿಗಳಿಗೆ ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಒಂದು ಇಂಗಾಲ. ಇಂಗಾಲ ನಾವು ಯಾವ್ದ್ರಿಂದ ಒದಗಿಸ್ತಾ ಇದ್ದೀವಿ, ನಮ್ಮ ಒಂದು ಹಸಿರೆಲೆ ಗೊಬ್ಬರದಿಂದ ಒದಗಿಸ್ತಾ ಇದ್ದೀವಿ. ಅವಾಗ ಅದು ಚೆನ್ನಾಗಿ ಬೆಳೆದು ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳನ್ನ ವೃದ್ಧಿಸ್ತಗಳಲ್ಲಿ ನಮಗೆ ತುಂಬ ಸಹಾಯ ಆಗುತ್ತೆ. ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಎರೆಹುಳುಗಳು, ಎರೆಹುಳುಗಳು ತಿನ್ಲಿಕ್ಕೆ ಆಹಾರ ಬೇಕು, ಅದು ಕೂಡ ಇದರಲ್ಲಿ ಜಾಸ್ತಿ ಆಗುತ್ತೆ. ಗಾಳಿ ಆಡುವಿಕೆ ಜಾಸ್ತಿ ಆಗುತ್ತೆ. ಸೊ ಎಲ್ಲ ಹೇಳೋದ್ರಿಂದ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಧರ್ಮಗಳು ವೃದ್ಧಿ ಆಗೋದ್ರಿಂದ ಮಣ್ಣಿನ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಹೀಗೆ ಹಸಿರೆಲೆ ಗೊಬ್ಬರದಿಂದ ನಮಗೆ ಅನೇಕ ಪ್ರಯೋಜನಗಳು ದೊರಕುತ್ತೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಈ ಹಸಿರೆಲೆ ಗೊಬ್ಬರಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ ನಾವು ಹೇಳಬಹುದು. ಈ ಹಸಿರೆಲೆ ಗೊಬ್ಬರಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಅಂತಿಮವಾಗಿ ಹೇಳೋದಾದರೆ, ನಾನು ಕೆಲವು ಟೈಮು ನಮಗೆ ಸುಮಾರು ಜನ ರೈತರು ಫೋನ್ ಮಾಡೋದಕ್ಕೆ ಕೇಳ್ತಾ ಇದ್ರು. ಏನಂತ ಹೇಳಿದ್ರೆ, ಈ ತೋಟಗಳಲ್ಲಿ, ಅಡಿಕೆ ತೋಟ ಮತ್ತು ತೆಂಗಿನ ತೋಟದಲ್ಲಿ ನಾವು ಈ ಹಸಿರೆಲೆ ಗೊಬ್ಬರನ ಹಾಕೋಬಹುದಾ ಸರ್ ಅಂಥೇಳಿ. ಆಮೇಲೆ ಅಡಿಕೆನ ನಮ್ಗೆ ಇಳುವರಿ ಕಡಿಮೆ ಆಗ್ತಿದೆ, ತೆಂಗಲ್ಲಿ ನಮ್ಗೆ ಇಳುವರಿ ಕಡಿಮೆ ಆಗ್ತಿದೆ ಅಂಥೇಳಿ ಭಾಳಷ್ಟು ಜನ ಹೇಳೋರು. ಆ ಒಂದು ನಿಟ್ಟಿನಲ್ಲಿ ನಾವು ಹೇಳೋದಾದರೆ, ನಾವು ನೆರಳಲ್ಲಿ ಚೆನ್ನಾಗಿ ಬೆಳೀತಕ್ಕಂಥ ಹಸಿರು ಗೊಬ್ಬರಗಳಲ್ಲಿ ನಾವು ಬಹುಮುಖ್ಯವಾಗಿ ಸೆಣಬು, ನೆರಳಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಅದನ್ನ ಹಾಕೋಬಹುದು. ಈ ನಡಕೆಯಲ್ಲಿ ಹೇಳೋದಾದರೆ, ನಾವು ಇತ್ತೀಚಿನ ದಿನಗಳಲ್ಲಿ ಮಕ್ಕುನ ಅಂತ ಕರಿತೀವಿ ಸರ್, ಅದನ್ನ ಹಾಕೋಬಹುದು. ಅದನ್ನ ಇಂಗ್ಲಿಷಲ್ಲಿ ವೆಲ್ವೆಟ್ ಬೀನ್ ಅಂತ ಕರೀತಾರೆ, ಕನ್ನಡದಲ್ಲಿ ನಸ್ಗುನ್ನಿ ಅಂತ ಕರೀತಾರೆ, ನಸ್ಗುನ್ನಿ ಅಂತ ಕರೀತಾರೆ. ಸೊ ಇದು ಒಂದು ಒಳ್ಳೆ ಒಂದು ಗಿಡ ಸರ್, ನೆರಳಲ್ಲೂ ಕೂಡ ತುಂಬಾ ಅದ್ಭುತವಾಗಿ ಬೆಳೀತಕ್ಕಂಥ ಗಿಡ. ಆಮೇಲೆ ಯಾವುದೇ ಕಾರಣಕ್ಕೆ ಸೂರ್ಯನ ಕಿರಣಗಳನ್ನ ಭೂಮಿಗೆ ತಗಲ್ದೆ ಇರೋ ತರ ಮಾಡ್ತಕ್ಕಂಥ ಗಿಡ ಇದು. ಈ ತರದ ಗಿಡಗಳನ್ನ ನಾವು ಹಾಕೋಣದಿಂದ ನಡಕೆನಲ್ಲಿ ತೆಂಗಲ್ಲಿ ಕಳೆಗಳು ನಿರ್ವಹಣೆ ಆಗುತ್ತೆ, ಅದೇ ಜೊತೆ ಸಾಕಷ್ಟು ಪ್ರಮಾಣದ ಒಂದು ಸಾರಜನಕನ ಭೂಮಿಗೆ ಶೇಖರಿಸುತ್ತೆ. ಆಮೇಲೆ ಎಲ್ಲಾ ತರದ್ದು ನಾವು ಆಗ್ಲೇ ಹೇಳಿದ್ವಿ, ಜೈವಿಕ, ರಾಸಾಯನಿಕ, ಭೌತಿಕ ಗುಣಧರ್ಮನು ಕೂಡ ಇಂಪ್ರೂವ್ ಮಾಡ್ತಕ್ಕಂಥದ್ದು ಆಗುತ್ತೆ ಅಂತೇಳಿ. ಸೊ ಇಷ್ಟು ಒಂದು ಅನುಕೂಲ ಇರತಕ್ಕಂಥದ್ದು ಬೆಳೆಗಳನ್ನು ನಾವು, ಹಸಿರೆಲೆ ಗೊಬ್ಬರನ ನಾವು ಪೂರ್ವ ಮುಂಗಾರಿನಲ್ಲಿ, ದಯವಿಟ್ಟು ಕೂಡ ಎಲ್ಲಾ ರೈತರುಗಳು ತೋಟದಲ್ಲಿ ಅಥವಾ ನಾವು ತರಕಾರಿ ಬೆಳೀತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅಥವಾ ಬೇರೆ ಯಾವುದೇ ಬೆಳೆಗಳನ್ನು ಬೆಳೀತಾ ಇದ್ದೀವಿ ಅನ್ನೋದಾದರಲ್ಲಿ ನಾವು ಈ ಹಸಿರೆಲೆ ಗೊಬ್ಬರಗಳನ್ನು ಹಾಕ್ಕೊಳ್ಳೇಬೇಕಾಗುತ್ತೆ ಸರ್. ಆಮೇಲೆ ಇನ್ನೊಂದು, ನಮ್ಮಲ್ಲಿ ಶುಂಠಿ ಮತ್ತು ಮೆಕ್ಕೆಜೋಳ ಅತಿ ಹೆಚ್ಚು ಬೆಳೆಯೋದ್ರಿಂದ ಭೂಮಿಯ ಫಲವತ್ತತೆ ತುಂಬ ಕಡಿಮೆ ಮಾಡುತ್ತೆ ಸರ್ ಈ ಬೆಳೆಗಳು. ಸೊ ಅಂಥವರು ದಯವಿಟ್ಟು ಕೂಡ ಈ ಒಂದು ಹಸಿರೆಲೆ ಗೊಬ್ಬರಗಳನ್ನು, ಶುಂಠಿ ಕಟಾವಾದ ಮೇಲೆ ಆದರೆ ಆಯಿತು ಅಥವಾ ಶುಂಠಿ ಹಾಕೋದಕ್ಕಿಂತ ಮುಂಚೆ ಹಾಕಿದ್ರೆ ತುಂಬ ಒಳ್ಳೆಯದು ಸರ್. ಎರಡನೇದು ಮೆಕ್ಕೆಜೋಳ, ಈಗ ನಾವು ಜೂನಲ್ಲಿ ಹಾಕ್ತೀವಿ, ಪೂರ್ವವಾಗಿ ನಾವು ಹಸಿರೆಲೆ ಗೊಬ್ಬರ ಹಾಕೊಂಡು ಮೆಕ್ಕೆಜೋಳ ಹಾಕಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ ಅಥವಾ ಮೆಕ್ಕೆಜೋಳ ಕಟಾವಾದ ಮೇಲೆ ಆದರೂ ಹಾಕಿದ್ರು ಕೂಡ ಅನುಕೂಲನೇ ಸರ್. ಸೊ ಇಷ್ಟೊಂದು ಅನುಕೂಲ ಇರತಕ್ಕಂಥದ್ದು. ನಾವು ಹೊರಗಡೆಯಿಂದ ಗೊಬ್ಬರಗಳನ್ನು ದಯವಿಟ್ಟು ಯಾವುದೇ ಕಾರಣಕ್ಕೆ ನಾವು ತರದಂಗೆ, ಬೇರೆ ಯಾವುದೇ ಒಂದು ಇದ್ರ ಮೇಲೆ ಡಿಪೆಂಡ್ ಆಗದಂಗೆ, ನಮ್ಮ ಗೊಬ್ಬರನ ನಾವೇ ಸ್ವಂತ ತಯಾರು ಮಾಡ್ಕೊಂಡು ನಾವೆಲ್ಲರೂ ಕೂಡ ಒಂದು ಸಾವಯವ ಕೃಷಿ ಹತ್ರ ಹೆಜ್ಜೆ ಇಡುವಲ್ಲಿ ಯಶಸ್ವಿ ಆಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ಹಸಿರೆಲೆ ಗೊಬ್ಬರಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನಮ್ಮ ಕೇಳುಗರು ತಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ? ಖಂಡಿತ ಸರ್, ನನ್ನ ಸಂಪರ್ಕ ಸಂಖ್ಯೆ 99